ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ತಜ್ಞವಾಣಿ ಎಲ್ಲ ರೈತ ಬಂದರಿಗೂ ನಮಸ್ಕಾರ. ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನು ಅಂತಂದ್ರೆ, ತೋಟಗಾರಿಕಾ ಬೆಳೆಗಳಿಗೆ ಸಾಕಷ್ಟು ಒಂದು ಡಿಮ್ಯಾಂಡನ್ನು ಬರ್ಲಿತ್ತದ. ಹಿಂಗಾಗಿ ಸಾಕಷ್ಟು ರೈತರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದ್ರ ಕಡೆಗೆ ಒಂದು ಆಸಕ್ತಿ ವಹಿಸ್ಲಿತ್ತಾರ. ಅದರೊಳಗೆ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ತಳಿಗಳು ಸಹಿತ ಬಂದವೆ. ಆಮೇಲೆ ಸಾಕಷ್ಟು ಜನ ರೈತರು ನಮ್ಮ ಭಾಗದಲ್ಲೂ ಸಹಿತ ಒಂದು ಯಶಸ್ಸನ್ನು ಕಂಡುಕೊಂಡಿದ್ದು ಸಹಿತ ನಾವು ನೋಡಿದ್ದೀವಿ. ಈ ಒಂದು ಹಿನ್ನೆಲೆಯೊಳಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ನಾಟಿ ಪದ್ಧತಿ ಮತ್ತು ತೋಟಗಳ ನಿರ್ವಹಣೆ ಈ ವಿಷಯವಾಗಿ ಒಂದಿಷ್ಟು ಇವತ್ತು ಚರ್ಚೆ ಮಾಡೋಣಂತ ನನ್ನ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಫೋನ್ ಲೈನ್ ಮೇಲೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಪಿ ವಾಸುದೇವ ನಾಯಕ್ ಅವರನ್ನ ಮಾತಾಡ್ಸೋಣಂತ. ನಮಸ್ಕಾರ ವಾಸುದೇವ ನಾಯಕ್ ಅವರ. ನಮಸ್ಕಾರ ಸರ್. ಸರ್, ಈಗ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದೊಳಗ ಈ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕು ಅಂತಂದ್ರ ಇನ್ನೂ ಎಷ್ಟು ಅವಕಾಶಗಳದಾವ, ಯಾವ ರೀತಿ ಒಂದು ಡಿಮ್ಯಾಂಡ್ ಅದ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ? ಖಂಡಿತವಾಗಿ ಸರ್. ಸರ್, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಈ ಹಣ್ಣು ಮತ್ತು ತರಕಾರಿಗೆ ಸಾಕಷ್ಟು ಡಿಮ್ಯಾಂಡ್ ಬಂದೈತೆ ಸರ್. ಯಾಕೆ ಬಂದೈತೆ ಅಂದ್ರೆ, ನಾವೇನು ICMR ಅಂತ ಹೇಳ್ತೀವಲ್ಲ ಸರ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳಿ, ಸೊ ಅದ್ರದ್ದು ಒಂದು ರೆಕಮೆಂಡೇಶನ್ ಇದೆ ಅಂದ್ರೆ, ನೀವು ಆರೋಗ್ಯಕರವಾದ ಒಂದು ಜೀವನ ಮಾಡಬೇಕಂದ್ರೆ, ಸದೃಢವಾಗಿರಬೇಕಂದ್ರೆ, ನೀವು ಮಿನಿಮಮ್ ತರಕಾರಿ ಮತ್ತು ಹಣ್ಣುಗಳು ಒಂದು ದಿನಕ್ಕೆ ಎಷ್ಟು ತಿನ್ಬೇಕು. ಸೊ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲದೆ ನೀವು ಮಿನಿಮಮ್ ಎಷ್ಟು ತರಕಾರಿ ತಿಂದ್ರೆ ನೀವು ಆರೋಗ್ಯಕರವಾಗಿರ್ತೀವಿ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಸರ್. ಅದು ಅಂದ್ರೆ, ನಾವು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಸುಮಾರು 300 ಗ್ರಾಮ್ ಅಷ್ಟು ತರಕಾರಿ ತಿನ್ಬೇಕಾಗುತ್ತೆ ಸರ್, ಒಬ್ಬ ಮನುಷ್ಯ. ಆಮೇಲೆ ಹಣ್ಣಾದ್ರೆ 150 ಗ್ರಾಮ್ ಮಿನಿಮಮ್ ಹಣ್ಣು ತಿನ್ಲೇಬೇಕು ಸರ್. ದವಸ ಧಾನ್ಯಗಳು, ಎಣ್ಣೆ ಪದಾರ್ಥ, ಬೇರೆ ಬೇರೆ ಹಾಲಿನ ಪದಾರ್ಥಗಳು ಬಿಟ್ಟು ಮಿನಿಮಮ್ ಅಂದ್ರೆ 300 ಗ್ರಾಮ್ ತರಕಾರಿ ತಿನ್ಬೇಕು ಸರ್. ಆಮೇಲೆ 150 ಗ್ರಾಮ್ ಹಣ್ಣನ್ನು ತಿನ್ಬೇಕು. ತಿಂದಿದ್ದೆ ಆದಲ್ಲಿ ನಾವು ಸದೃಢವಾಗಿ ಮತ್ತು ರೋಗ ನಿರೋಧಕ ಶಕ್ತಿ ಎಲ್ಲ ನಮ್ಮ ದೇಹದಲ್ಲಿ ಜಾಸ್ತಿ ಇರುತ್ತೆ ಸರ್. ಅಂತಂದ್ರೆ ವಾಸುದೇವನಗರ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನಸಂಖ್ಯೆಯನ್ನು ಹೋಲಿಸಿ ನೋಡಿದ್ರೆ ಈಗ ನಮ್ಮ ರೈತರು ಏನು ಬೆಳೀತಾರೆ ಬಹಳಷ್ಟು ಕಡಿಮೆ ಬೀಳುತ್ತಂತ ಅನಿಸ್ತದೆ. ಹೌದು ಸರ್, ಖಂಡಿತವಾಗಿ ಸರ್. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ ನಾವೇನ್ ಉತ್ಪಾದನೆ ಮಾಡ್ತಾ ಇದೀವಲ್ಲ ಸರ್, ತರಕಾರಿ ಮತ್ತು ಹಣ್ಣುಗಳು, ಇದು ನಮ್ಮ ಒಂದು ಜನಸಂಖ್ಯೆಗೆ ಸಾಕಾಗ್ತಾ ಇಲ್ಲ. ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ ಸರ್. ಆಕ್ಚುಲಿ ಸರ್, 30-40% ತರಕಾರಿ ಇದಾವಲ್ಲ, ಬೇರೆ ಒಂದು ಜಿಲ್ಲೆಗಳಿಂದ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತಾ ಇದಾವ ಸರ್. ಯಾಕೆ ಬರ್ತಾ ಇದಾವ ಅಂದ್ರೆ, ನಮ್ಮ ರೈತ ಬಾಂಧವರು ಏನಿದಾರ, ಅವರು ಪ್ಲಾನ್ ಮಾಡಿ ಅಂದ್ರೆ ಯಾವ ಸೀಸನ್ ಅಲ್ಲಿ ಯಾವ ತರಕಾರಿಗೆ ಡಿಮ್ಯಾಂಡ್ ಇರುತ್ತೆ ಅದನ್ನ ಸ್ವಲ್ಪ ಪ್ಲಾನ್ ಮಾಡೋದ್ರಲ್ಲಿ ಅವರಿಗೆ ಒಂದು ಜ್ಞಾನ ಇಲ್ಲದೆ ಇರ್ಬೋದು, ಅಥವಾ ಅವರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಸೊ ಆಯಾ ಸೀಸನ್ ಗೆ ಅನುಗುಣವಾಗಿ ನಾವು ಬೆಳೆದಿದ್ದೆ ಆದಲ್ಲಿ ನಮ್ಮ ಜನಸಂಖ್ಯೆ ಇದೆ ಅಲ್ಲ ಸರ್ ಕಲ್ಯಾಣ ಕರ್ನಾಟಕದ, ಅದಕ್ಕೆ ನಾವು ಅವ್ರ ಡಿಮ್ಯಾಂಡ್ ನಾವು ಮೀಟ್ ಔಟ್ ಮಾಡ್ಬೋದು ಸರ್. ಮೀಟ್ ಔಟ್ ಮಾಡ್ಬೇಕಂದ್ರೆ ನಾವು ನೀರಿನ ಒಂದು ಕೊರತೆ ಇದೆ ಅಲ್ಲ ಸರ್, ಅದನ್ನ ನಾವು ಇದು ಸರಿಯಾಗಿ ನಿಭಾಯಿಸಬೇಕಾಗುತ್ತೆ ಸರ್. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನದಿಗಳ ಹರಿತದವ, ಬೋರ್ವೆಲ್ ಅದಾವ ಸರ್, ಆಮೇಲೆ ಬಾವಿಗಳದಾವ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಅಂದ್ರೆ ನಾವು ತುಂತುರು ನೀರಾವರಿ ಪದ್ಧತಿ ಅಳವಡಿಕೆ ಮಾಡುವುದರಿಂದ ಒಂದು ನೀರಿನ ಒಂದು ಏನ್ ಜಾಸ್ತಿ ಏನ್ ವೇಸ್ಟ್ ಮಾಡ್ತಾ ಇದ್ದೇವೆ ಸರ್, ಅದನ್ನ ಕಡಿಮೆ ಮಾಡಿ ಹೆಚ್ಚಿನ ಏರಿಯಾನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬಹುದು ಸರ್. ಅಂದ್ರೆ ಡ್ರಿಪ್ ಇಂತವೆಲ್ಲ ಹಾಕೊಳ್ಬೇಕು. ಡ್ರಿಪ್ ಮಾಡೋದ್ರಿಂದ ನಾವು ಏನು 1 ಇಂಚ್ ನೀರ್ ಇದ್ರೆ ನಾವು 4 ಎಕರೆ ಬೆಳಿಬಹುದು ಸರ್. ಆ ಟೈಪ್ ನಾವು ಪ್ಲಾನ್ ಮಾಡಿದ್ದೆ ಆದಲ್ಲಿ ನಮಗೆ ನಮ್ಮ ಜನಸಂಖ್ಯೆಗೆ ಎಷ್ಟು ತರಕಾರಿ ಹಣ್ಣುಗಳು ಪ್ರತಿದಿನ ಬೇಕಲ್ಲ ಸರ್, ಅದನ್ನ ನಾವು ಮೀಟ್ ಔಟ್ ಮಾಡಬಹುದು ಸರ್. ಖಂಡಿತವಾಗಿ ನಮ್ಮ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಮಾಡ್ತಾರ ಅಂತೇಳಿ ನನ್ನ ಒಂದು ಭರವಸೆ ಸರ್. ನೀರಿನ ಒಂದು ಸದ್ಬಳಕೆ ಜೊತೆಗೆ ತಳಿಗಳ ಆಯ್ಕೆ ಸರ್. ನಮ್ಮಲ್ಲಿ ರೈತ ಬಾಂಧವರು ಏನ್ ಮಾಡ್ತಾರೆ, ಹೆಚ್ಚು ಔಷಧಿ ಹೊಡೆಯೋದು, ಗೊಬ್ಬರ ಹಾಕೋದು ಮಾಡಿ ಖರ್ಚು ಜಾಸ್ತಿ ಮಾಡಿದ್ರು. ಖರ್ಚು ಜಾಸ್ತಿ ಬಂದ್ರೆ ಏನಾಗುತ್ತೆ, ಅಲ್ಲಿ ಲಾಭ ಜಾಸ್ತಿ ಕಾಣಲ್ಲ ಸರ್. ಅಂತ ಸಿಚುವೇಶನ್ ಅಲ್ಲಿ ಅವರು ಕನ್ಫ್ಯೂಸ್ ಅಲ್ಲಿ ಇದಾರೆ ಸರ್. ಇದೆಲ್ಲ ಹೋಗ್ಲಾಡ್ಸ್ಬೇಕಂದ್ರೆ ಕರೆಕ್ಟ್ ಮಾಹಿತಿ, ಯಾವ ಬೆಳೆಗೆ ಎಷ್ಟು ನೀರ್ ಹಾಕ್ಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ಯಾವಾಗ ಔಷಧಿ ಹೊಡಿಬೇಕು, ಯಾವಾಗ ಹೊಡಿಬಾರ್ದು, ಇಂತಹ ಮಾಹಿತಿಯನ್ನು ರೈತ ಬಾಂಧವರು ತಿಳ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಮಗೆ ಬೇಕಾಗಿರುವಂತಹ ತರಕಾರಿ ಮತ್ತೆ ಹಣ್ಣುಗಳನ್ನು ಬೆಳೆದು ಇನ್ನು ನಾವು ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಸಹ ನಾವು ರವಾನೆ ಮಾಡಬಹುದಾಗಿದೆ ಸರ್. ಸ್ಕೋಪ್ ಇದೆ ಸರ್, ನಮ್ಮಲ್ಲಿ ಏರಿಯಾ ಜಾಸ್ತಿ ಇದೆ ಸರ್. ಅಂದ್ರೆ ಸಾಕಷ್ಟು ಭೂಮಿ ಇದೆ ಸರ್, ನೀರಿನ ನೀರಿನ ಕೊರತೆ ಇದೆ, ಅದನ್ನ ನಾವು ಸರಿದೂಗಿಸಬೇಕಂದ್ರೆ ಖಂಡಿತವಾಗಿ ನಾವು ಇಂತಹ ಒಂದು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಸರ್. ನಾಯಕರು ಹಾಗಾದ್ರೆ ಈಗ ಹೊಸದಾಗಿ ಒಂದು ತೋಟ ಮಾಡಬೇಕು ಅಂತ ನಮ್ಮ ರೈತರು ವಿಚಾರ ಮಾಡಿದ್ರು ಅಂತಂದ್ರ ಮುಖ್ಯವಾಗಿ ನಾವು ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೆ ಪ್ರಮುಖ ಹಣ್ಣಿನ ಬೆಳೆಗಳೊಳಗ ಯಾವ ರೀತಿ ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಸರ್? ಮೊದಲಿನಿಂದ ಬಂದ್ರು ಏನ್ ಮಾಡ್ಬೇಕಂದ್ರೆ ಅವರು ಬೀಜದಿಂದನಾದ್ರೂ ಸಸಿಗಳನ್ನು ನಾಟಿ ಮಾಡಬಹುದು, ಅಥವಾ ಈ ಕಸಿ ಮಾಡಿರುವಂತಹ ಸಸಿಗಳನ್ನಾದ್ರೂ ಅವರು ಹೊಲದಲ್ಲಿ ನಾಟಿ ಮಾಡಬಹುದು. ಇಲ್ಲಿ ಗಮನ ಇಡಿಸಬೇಕಾದ ಅಂಶ ಏನಂತಪ್ಪ ಅಂದ್ರೆ ಇಲ್ಲಿ ನಾವು ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಸರ್. ಒಳ್ಳೆ ತಳಿಗಳ ಒಂದು ಸಸಿಗಳು ಹೆಂಗ ಆಯ್ಕೆ ಮಾಡ್ಕೋಬೇಕಂದ್ರೆ ನಾವು ಅದ್ ಮದರ್ ಅಂದ್ರೆ ತಾಯಿ ಗಿಡ ಅಂದ್ರೆ ಅದಕ್ಕೆ ಒಳ್ಳೆ ಜಾಸ್ತಿ ಹಣ್ಣು ಕೊಡುವಂತಾಗಿರ್ಬೇಕು, ರೋಗ ಮತ್ತು ಕೀಟಗಳಿಂದ ಬಾಧೆ ಇಲ್ಲದೆ ಇರುವಂತದ್ದು, ಆಮೇಲೆ ಈಗ ನಮ್ಮ ಒಂದು ವಾತಾವರಣಕ್ಕೆ ಸೂಟ್ ಆಗುವಂತದ್ದು, ಆಮೇಲೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತಹ ಲಕ್ಷಣಗಳು ಇದ್ದಾಗ ಆ ತಾಯಿ ಗಿಡದಿಂದ ನಾವು ಸಸಿಗಳನ್ನು ನಾವು ತಯಾರು ಮಾಡ್ಕೋಬಹುದು ಸರ್. ಸಸಿ ಇರ್ಬೋದು ಅಥವಾ ಬೀಜಗಳ ಆಯ್ಕೆ ಸಹ ಇಲ್ಲಿ ಬಹಳ ಮುಖ್ಯ ಸರ್. ಹಂಗಾಗಿ ರೈತ ಬಂದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ ಒಳ್ಳೆಯ ತಾಯಿಯ ಗಿಡದಿಂದ ಬೇರ್ಪಟ್ಟ ಸಸಿಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ. ಹೆಂಗಂದ್ರೆ ಯಾವ್ದೋ ಒಂದು ನರ್ಸರಿ ಹೋಗಿರ್ತೀರಿ, ಅಲ್ಲಿ ಗಿಡಗಳು ಸಾಕಷ್ಟು ಗಿಡ ಇರ್ತಾವ, ಅದ್ರಲ್ಲಿ ಹೆಂಗ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸರ್ ಗಿಡಗಳು ಲಕ್ಷಣಗಳಾಗಿರ್ಬೇಕು ಅಂದ್ರೆ ಲಕಲಕ ಸ್ವಲ್ಪ ಹೊಳಿತಿರ್ಬೇಕು ಅಂದ್ರೆ ಗಿಡಗಳೆಲ್ಲ ಪತ್ರ ಎಲ್ಲ ತುಂಬಿರ್ಬೇಕು, ಆಮೇಲೆ ಏನ್ ಕುಡಿದೆಲ್ಲ ಸರ್ ತುದಿ, ಆ ತುದಿ ತರ ಸ್ಪ್ರೋಟಿಂಗ್ ಅಂದ್ರೆ ಒಂದು ಚಿಮ್ಮೋ ಒಂದರಲ್ಲಿ ಇರ್ಬೇಕು, ಆಮೇಲೆ ಅದು ಚೆನ್ನಾಗಿ ಹೆಲ್ದಿಯಾಗಿ ಕಾಣ್ಬೇಕು ಸರ್. ಅಂತಹ ಒಂದು ಗಿಡಗಳನ್ನು ಮತ್ತೆ ಅದು ಕಸಿ ಮಾಡಿರುವಂತಹ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸರ್. ಇಲ್ಲಿ ಅಂದ್ರೆ ಈಗ ಮಾವಿರ್ಲಿ, ತೆಂಗಿರ್ಲಿ, ಸಪೋಟ ಇರ್ಲಿ, ಯಾವುದೇ ಇರ್ಲಿ, ಈ ರೀತಿ ನಾವು ನೋಡ್ಕೊಳ್ಬೇಕು. ಹೌದು ಖಂಡಿತವಾಗಿ ಸರ್. ಇದೊಂದು ಹಣ್ಣಿನಲ್ಲಿ ಬೇರೆ ಬೇರೆ ವಿವಿಧವಾದ ಒಂದು ಕಸಿ ಮಾಡಿರ್ತಾರೆ ಸರ್, ಕಣ್ಣು ಕಸಿ ಹೇಳ್ತಾರೆ, ಗುಟಿ ಪದ್ಧತಿ ಹೇಳ್ತಾರೆ. ಸೊ ಅಂತವು ನಾವು ನೋಡ್ಕೊಂಡ್ಬಿಟ್ಟು ಲಕ್ಷಣವಾಗಿರುವಂತಹ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾಟಿ ಮಾಡ್ಬೇಕಾಗುತ್ತೆ ಸರ್. ಸರಿ, ಇನ್ನು ನಾಟಿ ಮಾಡುವಂತ ಪದ್ಧತಿ ಹೆಂಗಿರ್ಬೇಕು ಅಂತಂದ್ರೆ ಈಗ ಮಾವು ಇದ್ರೆ ಹೆಂಗ, ಅಥವಾ ತೆಂಗ್ ಇದ್ರೆ ಹೆಂಗ, ಆಮೇಲೆ ಸಪೋಟ ಇದ್ರೆ ಹೆಂಗ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸರ್, ನಾವು ಕಾಮನ್ ಆಗಿ ನಮ್ಮ ಗುಲ್ಬರ್ಗ ಭಾಗ ತಗೊಳ್ಳಿ ಸರ್, ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನರ್ಸ್ಗಳು ತುಂಬಾ ಕಡಿಮೆ ಇದಾವ ಸರ್. ಹೌದು ಸರ್, ನರ್ಸ್ ಅಂದ್ರೆ ನಾವು ಬೇರೆ ಒಂದು ರಾಜ್ಯಕ್ಕೆ ನಾವು ಅವಲಂಬಿತರಾಗಿದ್ದೀವಿ ಸರ್. ಅಲ್ಲಿಂದ ಮೊದಲು ನಾವು ಯಾವುದೇ ರೀತಿಯ ಸಸಿಗಳು ತರಬೇಕಂದ್ರೆ ಅವು ಟಮ್ಟಮ್ ಅಲ್ಲಿ ಬರ್ಬೋದು, ಲಾರಿಯಲ್ಲಿ ಬರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಬರ್ತಾವ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸರ್, ಆ ಊರಿಂದ ಈ ಊರಿಗೆ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೆ 6 to 8 hours ನಾವು ಜರ್ನಿ ಆಗಿರ್ತಾವ ಸರ್. ಅವೇನಾಗ್ತಾವ ಸರ್, ರೋಡ್ ಅಲ್ಲಿ ಬರುವಂತಹ ಒಂದು ಸಂದರ್ಭದಲ್ಲಿ ಗಿಡಗಳಿಗೆ ಶಾಕ್ ಆಗಿರ್ತದೆ ಸರ್. ಮೂವ್ಮೆಂಟ್ ಆಗಿರ್ತಲ್ಲ, ಮೂವ್ಮೆಂಟ್ ಆಗದಾಗ ಅದು ಗಿಡಗಳಿಗೆ ಶಾಕ್ ಆಗುತ್ತೆ ಸರ್. ನಿನ್ನೆಯಿಂದ ಅಲ್ಲಿ ಲೋಡ್ ಆಗಿತ್ತು, ಇವತ್ತು ನಮ್ಮ ಊರಿಗೆ ಬಂದು ಡೆಲಿವರಿ ಆಗಿದೆ. ಆ ಅದೇ ಸಸಿಯನ್ನು ನಾವು ಹೊಲದಲ್ಲಿ ಹಚ್ಚಿಬಿಟ್ರೆ ಅದು ಅಡಾಪ್ಟ್ ಆಗಲ್ಲ ಸರ್ ಬೇಗ. ಅಂದ್ರೆ ಬಂದ ತಕ್ಷಣ ಹಚ್ಚಬಾರ್ದು ಅಂತ ಹೇಳಿದ್ರೆ? ಹಚ್ಚಬಾರ್ದು, ಹಚ್ಚಬಾರ್ದು. ಯಾಕೆ ಹಚ್ಚಬಾರ್ದು ಅಂದ್ರೆ ಸರ್, ಅದು ರಾತ್ರಿಯಲ್ಲಿ ಜರ್ನಿ ಮಾಡ್ಕೊಂಡು ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ಮೈಕೈ ನೋವು ನಮ್ಗೆ ಹೆಂಗ್ ಬರುತ್ತೆ ಸರ್, ಅದಕ್ಕೂ ಸಹ ಒಂದು ಟೈರ್ಡ್ನೆಸ್ ಆಗಿರುತ್ತೆ ಸರ್. ರಿಲೀಫ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ರೈತ ಬಂದವ್ರು ಯಾವುದೇ ರೀತಿಯ ಸಸಿಗಳನ್ನ ತರಲಿ, ನೀವು ತರಕಾರಿ ತರಲಿ ಅಥವಾ ಹಣ್ಣಿನ ತರಲಿ, ನಾವು ಏನ್ ಮಾಡ್ಬೇಕಂದ್ರೆ ಸರ್ ಸ್ವಲ್ಪ ಸ್ಲ್ಯಾಂಟ್ ಆಗಿ ಇಡಬೇಕು ಸರ್. ಅಂದ್ರೆ ನಾವು ಮಲಗಿಸ್ಬೇಕು, ಎಲ್ಲಾ ಗಿಡಗಳನ್ನು ಮಲಗಿಸ್ಬೇಕು ಸರ್. ಮಲಗಿಸಿ ಅದಕ್ಕೆ ನೀರ್ ಹಾಕ್ಬೇಕು. ಈಗ ನಾವು ರಾತ್ರಿ ಜರ್ನಿ ಮಾಡ್ಕೊಂಡ್ ಬಂದಿರ್ತೀವಿ, ಕೂತ್ಕೊಂಡ್ರೆ ಟೈರ್ಡ್ನೆಸ್ ಜಲ್ದಿ ರಿಲೀಫ್ ಆಗಲ್ಲ, ಅದೇ ಮಕ್ಕೊಂಡ್ರೆ ಜಲ್ದಿ ರಿಲೀಫ್ ಆಗುತ್ತೆ. ಹಾಗೆಯೂ ಸಸಿನಲ್ಲಿಯೂ ಸಹ ಅದೇ ರೀತಿಯಲ್ಲಿ ಇರುವುದರಿಂದ ನಾವು ಎಲ್ಲಾ ಗಿಡಗಳನ್ನು ಮಲಗಿಸಿದ್ರೆ ಸ್ವಲ್ಪ ವಾರ ಅದಕ್ಕೆ ನೀರ್ ಕೊಟ್ಟಿದೆ, ಅದರಲ್ಲಿ ಅದು ಬೇಗನೆ ಒಂದೇ ದಿನದಲ್ಲಿ ಏನು ಸ್ಟ್ರೆಸ್ ಇರುತ್ತಲ್ಲ ಅದು ರಿಲೀಫ್ ಆಗುತ್ತೆ. ನಾವು ನೆಕ್ಸ್ಟ್ ದಿನ ನಾವು ನಮ್ಮ ಹೊಲದಲ್ಲಿ ನಾವು ನಾಟಿ ಮಾಡಬಹುದಾಗಿದೆ ಸರ್. ಅಂತಂದ್ರೆ ನಾಯಕರೇ, ತಾವ್ ಹೇಳೋದು ನಾವು ಹೊರಗಡೆಯಿಂದ ನಾವು ಟ್ರಾನ್ಸ್ಪೋರ್ಟೇಷನ್ ಒಳಗಿನ ಸಸಿಗಳನ್ನ ತರ್ತೀವಿ, ಅವು ತಂದ ಮೇಲೆ ಒಂದ್ ಅಥವಾ 2 ದಿವಸ ರೆಸ್ಟ್ ಕೊಟ್ಟು ಆಮೇಲೆ ಹಚ್ಚಬೇಕು ಅಂತ ತಾವ್ ಹೇಳಿದ್ದೀರಿ. ಹೌದು ಸರ್. ಆಮೇಲೆ ಇನ್ನೊಂದು ತೋಟದ ವಿನ್ಯಾಸ ಅಂತ ಕೇಳಿದ್ರಿ ಸರ್, ಅಂದ್ರೆ ತೋಟದ ವಿನ್ಯಾಸ ಅಂದ್ರೆ ಸರ್ ಯಾವ್ದೇ ಒಂದು ಹಣ್ಣು ಇರ್ಬೋದು, ಬಹುವಾರ್ಷಿಕ ಬೆಳೆ ಸರ್, ಇವು ನಾವು ನಾಟಿ ಮಾಡ್ಬೇಕಂದ್ರೆ ಪಕ್ಕ ಪ್ಲಾನ್ ಮಾಡ್ಬೇಕು. ಹೆಂಗಂದ್ರೆ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ನಾವು ಎಲ್ಲಿ ಹಾಲ್ ಇರ್ಬೇಕು, ಎಲ್ಲಿ ಬೆಡ್ರೂಮು, ಎಲ್ಲಿ ಕಿಚನ್ ಇರ್ಬೇಕು, ಹಂಗೆ ಹೆಂಗ್ ಪ್ಲಾನ್ ಮಾಡ್ತೀವಲ್ ಸರ್, ಅದೇ ಟೈಪ್ ಲೇಔಟ್ ಮಾಡೋದು ಬಹಳ ಮುಖ್ಯ ಸರ್ ಇಲ್ಲಿ. ಯಾಕಂದ್ರೆ ಇವು ಬಹುವಾರ್ಷಿಕ ಬೆಳೆ, ಒಂದಿನ 2 ದಿನ ಬೆಳೆಗಳಲ್ಲ ಸರ್, ಇವು ಒಂದ್ಸಲ ಹಾಕಿದ್ರೆ 30-50 ವರ್ಷ ಮಟ್ಟ ಇರ್ತಾವ. ಅದಕ್ಕೆ ಏನ್ ಮಾಡ್ಬೇಕು, ವಿನ್ಯಾಸಗಳು ಅಂದ್ರೆ ನಾವು ಚೌಕಾಕಾರ ಹೇಳ್ತೀವಿ, ವಿನ್ಯಾಸಗಳಲ್ಲಿ ನಮ್ಮ ಒಂದು 3-4 ವಿಧಗಳಿದಾವೆ ಸರ್. ಒಂದು ಬೆಳೆಯ ಒಂದು ಆಧಾರದ ಮೇಲೆ, ವಾತಾವರಣದ ಆಧಾರದ ಮೇಲೆ ನಾವು ಅದನ್ನ ನಾವು ವಿಂಗಡಣೆ ಮಾಡ್ತೇವೆ ಸರ್. ಅವುಗಳೆಂದರೆ ಸರ್, ಚೌಕಾಕಾರ, ಚೌಕಾಕಾರದಲ್ಲಿ ಸಾಲಿಂದ ಸಾಲು ಮತ್ತೆ ಗಿಡದಿಂದ ಗಿಡ ಅಂತರ ಸೇಮ್ ಇರ್ತಾವ ಸರ್. ಆಮೇಲೆ ಆಯತಕಾರ ಅಂದ್ರೆ ಸಾಲಿಂದ ಸಾಲು ಮತ್ತೆ ಗಿಡದ ಗಿಡ ಅಂತರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಾವ ಸರ್. ಆಮೇಲೆ ಇನ್ನೊಂದು ಷಡ್ಭುಜಾಕಾರ, ಇನ್ನೊಂದು ತ್ರಿಕೋನಾಕಾರ, ಮತ್ತೆ ಇಳಿಜಾರು ಪ್ರದೇಶಕ್ಕೆ ಕಾಂಟೋರ್ ಬಂಡಿಂಗ್ ಅಂತೇಳಿ ಆಕಾರಗಳಿರ್ತಾವ ಸರ್. ಇಳಿಜಾರು ಪ್ರದೇಶ ಅಂದ್ರೆ ಎಲ್ಲಿ ನಮಗೆ ಗುಡ್ಡ, ಈಗ ಚಿಂಚೋಳಿ ಭಾಗದಲ್ಲಿ ನಾವೇನ ತೋಟ ಮಾಡ್ಬೇಕಂದ್ರೆ ಸ್ವಲ್ಪ ಗುಡ್ಡದ ಒಂದು ಭೂಮಿ ಇದ್ರೆ ನಾವು ಕಾಂಟೋರ್ ಬಂಡಿಂಗ್ ಮಾಡಿ ನಾವು ಗಿಡಗಳನ್ನ ಹಚ್ಚುವುದರಿಂದ ನೀರು ಮತ್ತೆ ಮಣ್ಣಿನ ಸವಕಳಿ ಸಹ ಇಲ್ಲಿ ಕಡಿಮೆ ಮಾಡಬಹುದು ಸರ್. ನಮಗೆ ಬೇಕಾಗಿರುವಂತಹ ಸಸಿಗಳನ್ನು ನಾವು ಇಲ್ಲಿ ನಾಟಿ ಮಾಡುವುದರಿಂದ ಪರ್ಮನೆಂಟ್ ಆಗಿ ಫಿಕ್ಸ್ ಆಗಿರ್ತಾವ. ಅಂದ್ರೆ ಇಲ್ಲಿ ನಾವೇನು ಇಂಟರ್ಕಲ್ಚರ್ ಆಪರೇಷನ್ ಅಂತ ಹೇಳ್ತೀವಲ್ಲ ಸರ್, ನಾವು ಏನೋ ಬೇರೆ ಬೇರೆ ಚಟುವಟಿಕೆ ಅಂದ್ರೆ ನೀವು ಹರಗೋದು ಮತ್ತೆ ಏನೋ ಮಡಿಗೆ ಒಳಗಡೆ ಏನೋ ಟಿಲ್ಲರ್ ಗಿಲ್ಲರ್ ಹೊಡಿಬೇಕಾದ್ರೆ ಅಥವಾ ಬೇರೆ ಬೆಳೆ ಯಂತ್ರ ಬೆಳೆ ಆಗಿ ಯಾವ್ದಾದ್ರು ಬೆಳೆ ನಾವು ಬೆಳೆಸಬೇಕಂದ್ರೆ ನಾವು ಖಂಡಿತವಾಗಿ ನಾವು ಸಾಲಿಂದ ಸಾಲಿಂದ ಗಿಡದಿಂದ ಗಿಡ ಅಂತರ ಬಹಳ ಮುಖ್ಯವಾಗಿರುತ್ತೆ, ಆಮೇಲೆ ನೋಡಕ್ಕೂ ಸುಂದರವಾಗಿರುತ್ತಾವ ಸರ್. ಅಂತಂದ್ರ ನಾಯಕರು ತಾವೇನ್ ಹೇಳದಂತಂದ್ರೆ ಈ ಹೊಸದಾಗಿ ನಮ್ಮ ರೈತರು ಏನಾದರೂ ತೋಟಗಾರಿಕಾ ಬೆಳೆಗಳನ್ನ ಮಾಡಬೇಕು ಅಂತಂದ್ರೆ ಲೇಔಟ್ ಮಾಡಲಿಕ್ಕೆ ಒಬ್ಬ ವಿಜ್ಞಾನಿಗಳನ್ನ ಅಥವಾ ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಒಂದು ಪಕ್ಕ ಪ್ಲಾನ್ ಅನ್ನ ಮಾಡಿಕೊಂಡು ನೀವು ಮಾಡ್ಬೇಕಂತ ಹೇಳ್ತೀರಿ. ಹೌದು ಸರ್. ಇನ್ನ ಒಂದು ಲೇಔಟ್ ಫೈನಲ್ ಆಯ್ತು ಅಂತಂದ ಮೇಲೆ ಇನ್ನ ಗುಂಡಿ ಅಥವಾ ತಗ್ ತೆಗಿಬೇಕಲ್ಲ ಸರ್, ಈ ತಗ್ ಎಲ್ಲಾ ಗಿಡಗಳಿಗೆ ಒಂದೇ ಇರ್ತವ ಬೇರೆ ಬೇರೆ ಆಗ್ತವ ಮತ್ತೆ ಹೆಂಗ್ ನಿರ್ಧಾರ? ಅಂದ್ರೆ ಈಗ ಮಾವು, ಪೇರಲ, ಜಾಮೂನು, ಮತ್ತೆ ಸೀತಾಫಳ, ನಿಂಬೆ, ಸಪೋಟ, ಚಿಕ್ಕು, ಇವುಗಳಿಗೆಲ್ಲ ಸಾಮಾನ್ಯವಾಗಿ 3x3x3 ಅಂದ್ರೆ 3 ಅಡಿ ಉದ್ದ ಅಗಲ ಮತ್ತೆ ಆಳದ ಗುಂಡಿಗಳಿರ್ತಾವ ಸರ್. ಆಮೇಲೆ ಇವು ಮಾಮೂಲಿ ಬೇರೆ ಬಾಳೆ ಮತ್ತೆ ಪಪ್ಪಾಯಿಗ 1.5x2 ಉದ್ದ ಅಗಲ ಮತ್ತು ಆಳದ ಗುಂಡಿಗಳನ್ನು ತೆಗಿಬೇಕಾಗುತ್ತೆ ಸರ್ ಇಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ಏನನ್ನು ಗಮನಿಸ್ಬೇಕಂದ್ರೆ ಸರ್, ಏನು ಗುಂಡಿ ತೆಗಿತೀವಲ್ಲ ಸರ್ ಮಾವು ಅಂತ ತಿಳ್ಕೊಳ್ಳಿ, ಮಾವು ನಾವು ನಾಟಿ ಮಾಡ್ಬೇಕಂತ ತಿಳ್ಕೊಳ್ಳಿ ಸರ್, ಅದಕ್ಕೆ 3 ಅಡಿ ಉದ್ದ ಅಗಲ ಮತ್ತು ಆಳದ ಗುಂಡಿಯನ್ನು ತೆಗಿಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ ಮೇಲ್ಮಣ್ಣು ಏನಿರ್ತಾವ ಸರ್, ಭೂಮಿಯ ಮೇಲ್ಪದರ ಮಣ್ಣನ್ನು ಒಂದ್ ಕಡೆ ಹಾಕ್ಬೇಕಾಗುತ್ತೆ. ಅಂದ್ರೆ ಸುಮಾರು 1/2 ಅಡಿ ಅಂತಹ ಮೇಲ್ಭಾಗದ ಮಣ್ಣನ್ನು ಒಂದ್ ಕಡೆ ಹಾಕಿ ಉಳಿದ ಮಣ್ಣನ್ನು ಇನ್ನೊಂದ್ ಕಡೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಸರ್ ಮೇಲ್ಭಾಗದ ಮಣ್ಣೇನಿರುತ್ತಲ್ಲ 1/2 ಅಡಿ ಅದು ತುಂಬಾ ಪೋಷಕಾಂಶಗಳಿಂದ ಕೂಡಿರ್ತಾವ. ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ತುಂಬಾ ಉಪಯೋಗ ಆಗುವಂತಹ ಸೂಕ್ಷ್ಮಾಣು ಜೀವಿಗಳು ಆ ಮೇಲ್ಪದರ ಮಣ್ಣಲ್ಲಿ ಇರುವುದರಿಂದ ನಾವು ಬೇರೆ ಬೇರೆ ಮಣ್ಣುಗಳನ್ನು ವಿಂಗಡಿಸಿ ಮಾಡೋದ್ರಿಂದ ಮುಂದೆ ನಾವು ನಾಟಿ ಮಾಡೋ ಟೈಮಲ್ಲಿ ಇವು ಮಣ್ಣುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕೋದ್ರಿಂದ ಬೇರೆ ಬೆಳವಣಿಗೆ ಮತ್ತು ಅದು ಗಿಡಗಳ ಬೆಳವಣಿಗೆ ಸಹಕಾರಿಯಾಗುತ್ತೆ ಸರ್. ಆಮೇಲೆ ತಿಪ್ಪಿ ಗೊಬ್ಬರ ಆಮೇಲೆ ಗುಂಡಿ ತೆಗೆದೀವಿ ಸರ್, ನಂತರ ಏನ್ ಮಾಡ್ಬೇಕು ಸರ್, ಗುಂಡಿಗೆ ಶೇಕಡ ಅಂದ್ರೆ ಗುಂಡಿ ಏನು 3 ಅಡಿ ಉದ್ದ ಅಗಲ ಅಂತ ಆಳ ಇದೆ ಅಲ್ಲ ಸರ್, ಅದರದ್ದು 75% ಅಂದ್ರೆ ಮುಕ್ಕಾಲ್ ಭಾಗ ಗುಂಡಿಯನ್ನು ನಾವು ಒಂದೆರಡು ಮೂರು ಪುಟ್ಟಿ ಕೊಟ್ಟಿ ಗೊಬ್ಬರ, ಬೇವಿನ ತಪ್ಪಲ, ಆಮೇಲೆ ಏನಪ್ಪಾ ಅಂದ್ರೆ ಬೇವಿನ ಹಿಂಡಿ, ಮೇಲ್ಮಣ್ಣು ಮತ್ತೆ ಮರಳು, ಸಾಧ್ಯವಾದ್ರೆ ಮರಳನ್ನು ಸಹ ಹಾಕಿ ಅಂದ್ರೆ ಇದನ್ನು 2:1:1 ಅನುಪಾತದಲ್ಲಿ ಮಿಶ್ರಣ ಮಾಡಿ ಗುಂಡಿಯ ಶೇಕಡ 75% ಭಾಗ ನಾವು ತುಂಬುವುದರಿಂದ ತುಂಬಿ ಒಂದೆರಡು ದಿನ ಬಿಡಬೇಕಾಗುತ್ತೆ. ತುಂಬಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಬಿಡಬೇಕಾಗುತ್ತದೆ. ನಂತರ ನಾವು ಆಯ್ಕೆ ಮಾಡಿರುವಂತಹ ತಳಿಗಳನ್ನು ನಾವು ಅಲ್ಲಿ ನಾಟಿ ಮಾಡಬೇಕು ಸರ್. ಮಾಡೋಕ್ಕಿಂತ ಮುಂಚೆ ಸರ್ ಅದಕ್ಕೆ ಒಂದು 30 ಗ್ರಾಮ್ ಸುಡೋಮನಾಸು, ಟ್ರೈಕೋಡರ್ಮ, ಮೆಟರೈಸಿಮ್ ಮತ್ತು ವ್ಯಾಮ್ ಅಂತ ಬರ್ತಾವ ಸರ್, ಇವೆಲ್ಲ ಜೈವಿಕ ಗೊಬ್ಬರಗಳು ಸರ್. ಪ್ರತಿ ಗುಂಡಿಗೆ 30 ಗ್ರಾಮ್ ಹಾಕೋದ್ರಿಂದ ಅದಕ್ಕೆ ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಆಗುತ್ತೆ, ಹಾಗೇನೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಿರ್ತಾವ ಸರ್. ಮತ್ತೊಂದು ಇಂದ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಮ ಭಾಗ ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲು ಜಾಸ್ತಿ ಇರ್ತಾವ ಸರ್. ಹೌದು. ಸೊ ಈ ಬಿಸಿಲು ತಡ್ಕೋಬೇಕಂದ್ರೆ ಅಂದ್ರೆ ನೀರಿನ ಅಭಾವ ಕಡಿಮೆ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ, ಅದನ್ನ ನಾವು ತಡ್ಕೋಬೇಕಂದ್ರೆ ಏನ್ ಮಾಡೋದು, ವ್ಯಾಮ್ ಅಂತ ವ್ಯಾಸ್ಕ್ಯುಲರ್ ಆರ್ಬೋಸ್ಕ್ಯುಲರ್ ಮೈಕ್ರೋಯಿಸ್ ಅಂತ ಇರುತ್ತೆ ಸರ್ ವ್ಯಾಮ್ ಅಂತ ಹೇಳ್ತಾರೆ. ಅದು 30 ಗ್ರಾಮ್ ಅಂದ್ರೆ ಸುಮಾರು ಜನವರಿ ತಿಂಗಳಲ್ಲಿ ನಾವು ಇದನ್ನ ಮಣ್ಣಿನಲ್ಲಿ ಅಂದ್ರೆ ಹೀಗೆ ಕೊಟ್ಟಿ ಗೊಬ್ಬರ ಇರ್ಬೋದು ಎರಳ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ನೀರಿನ ಅಭಾವ ಕೊರತೆ ಇದು ಸರಿದೂಗಿಸ್ತದೆ ಸರ್ ಇದು. ಸೊ ಇದು ಬಹಳ ಇಂಪಾರ್ಟೆಂಟ್ ಸರ್ ಇದು. ಇದು ಹಾಕಿದ ನಂತರ 2-3 ದಿನಗಳ ನಂತರ ನಾವು ಸಸಿಗಳನ್ನು ನಾಟಿ ಮಾಡಬಹುದು ಸರ್. ಸಸಿ ನಾಟಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಈಗ ಏನು ಪ್ಲಾಸ್ಟಿಕ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಸಸಿಗಳು ಪ್ಲಾಸ್ಟಿಕ್ ಚೀಲದಲ್ಲಿ ಇರ್ತಾವ. ಆ ಪ್ಲಾಸ್ಟಿಕ್ ಚೀಲ ಕಂಪ್ಲೀಟ್ ಆಗಿ ಹರಿಬೇಕು ಸರ್. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಕೆಳಗಷ್ಟೇ ಹರಿತಾರೆ, ಹಾಕ್ಬಿಡ್ತಾರೆ ಸರ್, ಹಂಗ್ ಮಾಡ್ಬಾರ್ದು. ಕಂಪ್ಲೀಟ್ ಆಗಿ ಅದು ಚೀಲನ್ನು ಹರಿದು ನಾವು ಆ ಗುಂಡಿಯ ಸೆಂಟರ್ ಭಾಗದಲ್ಲಿ ಇಟ್ಬಿಟ್ಟು ಅದಕ್ಕೆ ಮೇಲ್ಪದರ ಮಣ್ಣು ಉಳ್ಕಿದೆಲ್ಲ ಹಾಕ್ಬಿಟ್ಟು ಕಾಲಿಂದ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಆಧಾರ್ ಕೋಲು ಹಾಕ್ಬೇಕಾಗುತ್ತೆ ಸರ್. ಆಧಾರ್ ಕೋಲು ಹಾಕಿ ಅದಕ್ಕೆ 8 ಆಕಾರದಲ್ಲಿ ನಾವು ದಾರದಿಂದ ಕಟ್ಟಬೇಕಾಗುತ್ತೆ ಸರ್. ಒಂದು ಸುತ್ತಮುತ್ತಲು ಬೀಳಾರದಂಗೆ ಕಟ್ಟಬೇಕಂತ್ರಿ ಆಧಾರ ಕೋಲು? ಹೆಂಗ್ ಕಟ್ಟಬೇಕಂದ್ರೆ 8 ಆಕಾರದಲ್ಲಿ, ದಾರದಿಂದ 8 ಆಕಾರದಲ್ಲಿ ಅಂದ್ರೆ ಗಿಡಕ್ಕೆ ಫುಲ್ ಟೈಟ್ ಆಗಿ ಕಟ್ಟಬಾರ್ದು ಸರ್ ದಾರ. ಕೂಲಿಗೆ ಮತ್ತೆ ಗಿಡಕ್ಕೆ ಟೈಟ್ ಆಗಿ ಕಟ್ಟಿದ್ರೆ ಏನಾಗುತ್ತೆ, ಗಾಳಿದ ಏನ್ ರಭಸೆ ಇರುತ್ತಲ್ಲ ಸರ್, ಆ ರಭಸದಿಂದ ಏನಾಗುತ್ತೆ ಆ ಮೇಲಿನ ತೊಗಟೆ ಇರುತ್ತಲ್ಲ ಸರ್, ಆ ತೊಗಟೆ ಡ್ಯಾಮೇಜ್ ಆಗುತ್ತೆ. ಆ ತೊಗಟೆ ಡ್ಯಾಮೇಜ್ ಆದ್ರೆ ಏನಾಗುತ್ತೆ, ಒಂದಿಲ್ಲ ಇನ್ನೊಂದ್ ದಿನ ಅದು ಕಟ್ ಆಗಿ ಬಿಡ್ದು ಚಾನ್ಸಸ್ ಇರ್ತಾವ. ಅದಕ್ಕೆ ಲೂಸ್ ಆಗಿ ಕಟ್ಟಬೇಕು. ಲೂಸ್ ಆಗಿ 8 ಆಕಾರದಲ್ಲಿನೇ ಕಟ್ಟಬೇಕು ಸರ್ ಅದು. ಗಾಳಿ ಬಂದ್ರೆ ಸ್ವಲ್ಪ ಈಕಡೆ ಮೂವ್ಮೆಂಟ್ ಆಗಂಗ್ ಇರ್ಬೇಕು ಸರ್ ಅದು. ಆಮೇಲೆ ನಾಯಕರೇ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ನಮ್ಮ ರೈತರು ಒಂದೇ ಎಕರೆ ಒಳಗ ಈಗ ಮಾವು ಬೆಳಿಬೇಕು, ಚಿಕ್ಕುನು ಬೆಳಿಬೇಕು, ಸೀತಾಫಲನ ಬೆಳಬೇಕು, ಒಂದು 5-6 ಟೈಪ್ ಬೆಳಿಬೇಕು ಅಂತಂದಾಗ ಯಾವ ರೀತಿ ಒಂದು ಆಯ್ಕೆ ಮಾಡ್ಕೊಳ್ಬೇಕು, ಎಷ್ಟು ಗಿಡ ಯಾವ ಇರಬೇಕು, ಹೆಂಗ ಇದಕ್ಕೇನ್ ಲೆಕ್ಕ ಇರ್ತದಂತ? ಸರ್ ಇದು ಒಳ್ಳೆ ಕ್ವಶನ್ ಸರ್. ಆಕ್ಚುಲಿ ನಮ್ಮ ಭಾಗದಲ್ಲಿ ಸಮಗ್ರ ಕೃಷಿ ಅಂತ ಎಲ್ಲರೂ ಕಾಮನ್ ಆಗಿ ಮಾಡ್ತಿರ್ತಾರೆ, ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳಿ. ನಾವು ಎಲ್ಲಾ ರೀತಿಯ ಹಣ್ಣುಗಳನ್ನು ಒಂದೇ ಎಕರದಲ್ಲಿ ಸಹ ನಾವು ಬೆಳೆಸಬಹುದು ಸರ್. ಹೆಂಗ್ ಬೆಳೆಸಬೇಕಂದ್ರೆ ಸರ್, ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ನೀವು ನಿಂಬೆ ಹಾಕಿರಂತ ಕೊಳ್ಳಿ ಸರ್, ಚೌಕಾಕಾರದಲ್ಲಿ ನೀವು ಲೇಔಟ್ ಮಾಡ್ಬಿಟ್ಟು ನೀವು ನಾಲ್ಕು ಮೂಲೆ ನಾಲ್ಕು ಗಿಡ ಹಾಕಿರ್ತೀರ ಸರ್, ಅದ್ರ ಮಧ್ಯದಲ್ಲಿ ನೀವು ನುಗ್ಗೆ ಬೆಳೆಸಬಹುದು ಸರ್. ಎಲ್ಲಿ ನಾಲ್ಕು ಗಿಡಗಳ ಮಧ್ಯೆ ಒಂದು ನುಗ್ಗೆ ಬೆಳೆಸಬಹುದು ಸರ್. ಗಿಡದ ಗಿಡ ಏನ ಅಂತರ ಇರುತ್ತಲ್ಲ ಸರ್ ಚೌಕಾಕಾರದಲ್ಲಿ, ಆ ಗಿಡಗಳ ಮಧ್ಯೆ ಕರಿಬೇವು ಹಾಕ್ಬಹುದು, ಹೂವಿನ ಬೆಳೆಗಳು ಸಹ ಹಾಕಬಹುದು ಸರ್. ಅಂದ್ರೆ ಹೆಂಗಿರ್ತಾವ ಅನ್ಸಿದ್ರೆ ಕಾಂಪಿಟೇಷನ್ ಕಡಿಮೆ ಇರ್ಬೇಕು ಸರ್. ಅಂದ್ರೆ ಗಿಡಗಳ ಮಧ್ಯೆ ನೀವೇನು ಮಿಕ್ಸ್ಡ್ ಫಾರ್ಮಿಂಗ್ ಮಾಡ್ಬೇಕಂದ್ರೆ ಗಿಡದ ಅಂದ್ರೆ ಬಹುವಾರ್ಷಿಕ ಬೆಳೆ ಒಂದಿರ್ಬೇಕು, ಒಳಗಡೆ ಇನ್ನೊಂದು ಅಲ್ಪಾವಧಿ ಬೆಳೆ ಇರ್ಬೇಕು. ಅಂದ್ರೆ ನುಗ್ಗೆಕಾಯಿ ನುಗ್ಗೆದ ಮ್ಯಾಕ್ಸಿಮಮ್ ಮೂರು ವರ್ಷ ಇರ್ತಾವ ಸರ್. ಕರಿಬೇವು ಐತಲ್ ಸರ್ ಒಂದ್ ಎರಡು ವರ್ಷ ಇರ್ತಾವ. ರೋಸ್ ಇತ್ತಲ್ಲ ಒಂದ್ ವರ್ಷ ಇರುತ್ತೆ ಸರ್. ಸೇವಂತಿಗೆ ಒಂದ್ ಆರು ತಿಂಗಳು ಇರುತ್ತೆ ಸರ್. ಈ ಟೈಪ್ ಅಂದ್ರೆ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಅಂದ್ರೆ ಒಂದಕ್ಕೊಂದು ನೀರಿಗೆ ಕಾಂಪಿಟೇಷನ್ ಮಾಡೋದಾಗ್ಲಿ, ಸೂರ್ಯನ ಕಿರಣಗಳಿಗೆ ಕಾಂಪಿಟೇಷನ್ ಮಾಡೋದಾಗ್ಲಿ, ಈ ಟೈಪ್ ಇರಬಾರ್ದು ಸರ್. ಅಂದ್ರೆ ಒಂದಕ್ಕೊಂದು ಕಾಂಪಿಟೇಷನ್ ಕಡಿಮೆ ಇರುವಂತಹ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದಾದಲ್ಲಿ ನಾವು ಮಿಕ್ಸ್ಡ್ ಫಾರ್ಮಿಂಗ್ ಮಾಡಬಹುದು ಸರ್. ಈಗ ರೈತರು ಏನ್ ಮಾಡ್ತಾರ, ನಮ್ ತೊಗರಿ ಹಾಕಿದ್ವಿ ಸರ್, ನಾವು ಪಕ್ಕದಲ್ಲಿ ಈಗ ಬಂಡೆಲ್ಲ ಫುಲ್ ಉದ್ದ ಇದೆ ಅಗಲ ಇದೆ, ಅಲ್ಲಿ ಏನ್ ಹಾಕ್ಬಹುದು ಅಂತ ಬರ್ತಾರೆ. ಸೊ ಅದಲ್ಲಿ ಎಲ್ಲ ನಾವು ನುಗ್ಗೆ ಹಾಕ್ಬಹುದು ಸರ್, ಕರಿಬೇವು ಹಾಕ್ಬಹುದು, ಜಾಮೂನ್ ಹಾಕ್ಬಹುದು, ನಿಂಬೆ ಹಾಕ್ಬಹುದು. ಈ ತರ ಒಂದೇ ಹಾರ್ಡಿ ಪ್ಲಾಂಟ್ ಸ್ವಲ್ಪ ಗಟ್ಟಿ ಇದು ಇರ್ತಾವಲ್ ಸರ್, ಅಂದ್ರೆ ಇವೇನು ಸ್ವಲ್ಪ ಬರ ನಿರೋಧಕ ಏನು ಶಕ್ತಿ ಉಳ್ಳಂತಹ ಏನು ಇವು ಗಿಡಗಳು ಇರ್ತಾವಲ್ ಸರ್, ಅಂತ ಬಂಡೆಲ್ಲಿ ಸಹ ನಾವು ಹಾಕ್ಬಹುದು ಸರ್. ಆಮೇಲೆ ನಾಯಕರು ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ, ಈ ಉತ್ತಮ ತೋಟಗಾರಿಕಾ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ತೋಟಗಳನ್ನ ಬಹಳಷ್ಟು ವರ್ಷಗಳವರೆಗೆ ನಾವು ಕೈಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ಈಗಾಗಲೇ ಇರುವಂತಹ ತೋಟ ಇರ್ಬೋದು ಅಥವಾ ಹೊಸದಾಗಿ ನಮ್ಮ ರೈತರು ಮಾಡುವಂತ ತೋಟನೇ ಇರಲಿ, ಅಂತಂದ್ರೆ ಸಾಮಾನ್ಯವಾಗಿರುವಂತಹ ಒಂದು ಪದ್ಧತಿಗಳು ಏನೇನಂತಾರೆ? ಸಾಮಾನ್ಯವಾಗಿ ಸರ್ ಈಗ ಒಂದು ಒಳ್ಳೆ ಮಾದರಿ ತೋಟ ಮಾಡ್ಬೇಕಂದ್ರೆ ಲೇಔಟ್ ಬಹಳ ಮುಖ್ಯ ಸರ್. ಫಸ್ಟ್ ಲೇಔಟ್, ನಂತರ ಗಿಡಗಳನ್ನ ಹಚ್ಚಿ ಅದಕ್ಕೆ ಪೋಷಣೆ ಮಾಡೋದು ಬಹಳ ಮುಖ್ಯ. ಒಂದ್ಸಲ ನಾಟಿ ಮಾಡಿದ ನಂತರ ಅವು ಉಸಿರಾಡಲಿಕ್ಕೆ ತೊಂದರೆ ಆಗ್ತಾವ ಸರ್. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಗಿಡದ ಸುತ್ತಮುತ್ತ ರೇಕಿಂಗ್ ಅಂತ ಹೇಳಿದ್ರೆ ಅಂದ್ರೆ ಮಣ್ಣು ಸಡಲಿಕೆ, ಕುರುಪಿಗಳಿಂದ ನಾವು ಮಣ್ಣನ್ನು ಲೂಸ್ ಮಾಡೋದ್ರಿಂದ ಈಸಿಯಾಗಿ ನಮ್ಗೆ ಏರಿಯೇಷನ್ ಆಗ ಆ ಗಿಡಕ್ಕೆ ಈಸಿಯಾಗಿ ಉಸಿರಾಡಲಿಕ್ಕೆ ಅನುಕೂಲ ಆಗ್ತದೆ ಸರ್. ಇದು ಒಂದು. ನಂತರ ಏನಪ್ಪ ಅಂದ್ರೆ ಕಸಿ ಮಾಡಿರುವಂತಹ ಜಾಗ ಇರುತ್ತಲ್ಲ ಸರ್, ಅದ್ರ ಕೆಳಗಡೆ ಬರುವಂತಹ ಎಲ್ಲಾ ರಂಬೆ ಕೊಂಬೆಗಳನ್ನು ತೆಗಿಬೇಕು ಸರ್. ಅದನ್ನ ಇನ್ನೊಂದು ಈಗ ಮೂರು ನಾಲ್ಕು ವರ್ಷದ ಗಿಡ ಇರ್ತಾವ, ಅಲ್ಲಿ ಏನಾಗುತ್ತೆ ಓವರ್ ಲ್ಯಾಪಿಂಗ್ ಇರ್ತಾವ, ಅಂದ್ರೆ ಒಂದರ ಮೇಲೆ ಇನ್ನೊಂದು ರಂಬೆ ಕೊಂಬೆಗಳನ್ನು ಬಂದಿರ್ತಾವ ಸರ್. ಅವು ಆಗಿರೋದ್ ಏನಾಗುತ್ತೆ, ಅಲ್ಲಿ ಸೂರ್ಯನ ಕಿರಣಗಳು ಸರಿಯಾಗಿ ಒಳಗಡೆ ಹೋಗದೆ ಇರೋದ್ರಿಂದ ಹೂ ಮತ್ತು ಕಾಯಿಗಳು ಆಗ್ಲಿಕ್ಕೆ ಅಲ್ಲಿ ಕಷ್ಟ ಆಗ್ತಾವ. ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಓವರ್ ಲ್ಯಾಪಿಂಗ್ ಬ್ರಾಂಚಸ್ ಗಳಿದಾವ ಸರ್, ಅದನ್ನ ಕಟ್ ಮಾಡ್ಬೇಕು. ಕಟ್ ಮಾಡಿ ಇಮಿಡಿಯೇಟ್ ಆಗಿ ನಾವು ಬ್ಲಿಟಾಕ್ಸ್ ಅಂತ ಹೇಳಿ ಒಂದು ಪೇಸ್ಟ್ ಬರುತ್ತೆ ಸರ್, ಅದನ್ನ ಎಲ್ಲಿ ಕಟ್ ಮಾಡಿರ್ತೀವಿ ಅಲ್ಲಿ ಹಚ್ಚಬೇಕಾಗುತ್ತೆ ಸರ್. ನಂತರ ಈಗ ಒಂದು ಗಿಡ ದೊಡ್ಡ ಗಿಡ ಇರುತ್ತೆ, ಅದಕ್ಕೆ ಬರೇ ಜಗ್ಗಿ ಎಲೆ ಇರ್ತಾವ ಸರ್, ಅವು ಟೋಟಲಿ ಒಳಗಡೆ ಲೈಟ್ ಪೆನಿಟ್ರೇಷನ್ ಆಗದೆ ಇರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸಹ ನಾವು ಸೆಂಟ್ರಲ್ ಲೀಡರ್ ಸಿಸ್ಟಮ್ ಅಂತ ಹೇಳಿ ಟ್ರೈನಿಂಗ್ ಮಾಡ್ತೀವಿ ಸರ್, ಪ್ರೂನಿಂಗ್ ಅಂತ ಹೇಳಿ ಚಟ್ನಿ. ಆ ಚಟ್ನಿ ಮಾಡೋದ್ರಿಂದ ನಾವು ಕರೆಕ್ಟ್ ಆಗಿ ಸೂರ್ಯನ ಬೆಳಕು ಒಳಗಡೆ ಪೆನಿಟ್ರೇಷನ್ ಆಗದಂಗೆ ಮಾಡಬಹುದು ಸರ್. ಆದ್ರೂ ಅದ್ರ ಜೊತೆಗೆ ಕೀಟ ಮತ್ತು ರೋಗಗಳ ಬಾಧೆ, ಆಯಾ ಒಂದು ಹವಾಮಾನಕ್ಕೆ ಬೇರೆ ಬೇರೆ ರೋಗ ಮತ್ತು ಕೀಟಗಳು ಬರ್ತಾವ ಸರ್. ಅವುಗಳನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ತಜ್ಞರನ್ನು ಭೇಟಿ ಮಾಡಿ ತಜ್ಞರು ಶಿಫಾರಸು ಮಾಡಿರುವಂತಹ ಕೆಮಿಕಲ್ ಅನ್ನು ಪ್ರಾಕ್ಟೀಸ್ ಅನ್ನು ನೀವು ಮಾಡಿದ್ದೇ ಆದಲ್ಲಿ ಹೆಲ್ದಿ ತೋಟವನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ಸಹಕಾರಿ ಆಗ್ತದೆ. ಸೊ ಇವೆಲ್ಲ ಉತ್ತಮ ತೋಟದ ಪದ್ಧತಿಗಳು ಸರ್. ಇವು ಕಂಪಲ್ಸರಿ ಫಾಲೋ ಮಾಡಿದ್ದೇ ಆದಲ್ಲಿ ಸುಮಾರು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಸರ್, ಈಗ ನಿಂಬೆ ನಿಂಬೆ ತೋಟ ಒಂದ್ಸಲ ನಾವು ಹಾಕಿದ್ರೆ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದು ಮೂರು ವರ್ಷಕ್ಕೆ ಸ್ಟಾರ್ಟ್ ಆದ್ರೆ 50 ವರ್ಷ ಮಟ ನಾವು ಕಾಯಿ ಪಡಿಬಹುದು ಸರ್. ಸುಮ್ಸುಮ್ನೆ ಪಡೆಯಕ್ಕಾಗಲ್ಲ ಸರ್. ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಇದನ್ನ ಮಾಡಿದ್ರೆ ಮಾತ್ರ ನಾವು ಬಹುದಿನಗಳ ಮಟ್ಟಿಗೆ ನಾವು ಹಣ್ಣು ಮತ್ತು ಹಂಪಲುಗಳನ್ನು ಪಡಿಬಹುದು ಸರ್. ಬಹಳಷ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ರೆ ನಾಯಕವರೆ. ಯಾವ ರೀತಿ ನಾವು ತೋಟಗಳನ್ನ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಅಂತರ ಇಟ್ಕೊಳ್ಬೇಕು, ಮತ್ತೆ ಮುಖ್ಯವಾಗಿ ಅಂತಂದ್ರೆ ಗಿಡಗಳೊಳಗ ಗಾಳಿ ಬೆಳಕು ಚಲೋತ್ತಾಗಿ ಬರಲಿಕ್ಕೆ ಯಾವ್ಯಾವ ರೀತಿ ಅವನ್ನ ಪ್ರೂನಿಂಗ್ ಮಾಡಬೇಕು, ಕಟ್ ಮಾಡಬೇಕು ಅಂತ ಹೇಳಿದ್ರಿ. ಬಹಳ ಒಳ್ಳೆಯ ವಿಷಯ ತಿಳಿಸ್ಕೊಟ್ರೆ. ಇನ್ನು ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂಥವ್ರು ನಿಮ್ಮ ಜೊತೆಗೆ ಮಾತಾಡಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ತೊಗೊಳ್ಬೇಕು, ಅಥವಾ ಅವರು ಪರ್ಸನಲ್ ಆಗಿ ಕೂತು ಲೇಔಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದು ಸರ್? ಹೇಳ್ತೀನಿ ಸರ್. 9739395984646464. ರೈತ ಬಂದವರ ಡಾಕ್ಟರ್ ವಾಸುದೇವ ನಾಯಕ್ ಅವರ ಮೊಬೈಲ್ ನಂಬರ್ ಈಗ ನೋಡ್ರಿ, 9739395964. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಸಾಕಷ್ಟು ವಿಷಯವನ್ನು ಚರ್ಚೆ ಮಾಡ್ಬೋದು. ಆಮೇಲೆ ನಿಮ್ಮ ತೋಟದೊಳಗೆ ಏನಾದರೂ ಸಮಸ್ಯೆ ಇತ್ತಂದ್ರೆ ಫೋಟೋ ತೆಗೆದು ಕಳಿಸಿದ್ರು ಸಹಿತ ಅವರು ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ರಂತ ವಾಸುದೇವ ನಾಯಕ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ತಗ್ರವಾಣಿಯಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ವಾಸುದೇವ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕೇಳೋಣಂತ ಇಮಾಮ್ ಸಾಬ್ ರಾಜಸಾಬ್ ಬಡ್ಕುರ್ಕಿ ಹಾಗೂ ಸಂಗಡಿಗರಿಂದ ಹಂತಿ ಪದವನ್ನ. ಹಳ್ಳದ ಹರಿ ಜ್ಞಾನ ಆಕಾಶ ಹರಿ ಗೋಲ ಮೊಗಲ ಮಾರಿಯ ಕುಂಟಿಯ ಅಲ್ಲ ಮಲ್ಲಂಬ ಯರಡೋರು ಜಲನ ಯರ